ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯ ಬದಲಾಗಿರುವ ಮಾರ್ಗಸೂಚಿಯ ಕುರಿತು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಕೆಎ ಪ್ರದೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಯೋಜನೆಯ ಬದಲಾಗಿರುವ ಮಾರ್ಗಸೂಚಿಗಳು ಈ ಕುರಿತಂತೆ ಹಾಸನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಎಕೆ ಪ್ರದೀಪ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯ ಬದಲಾಗಿರುವ ಮಾರ್ಗಸೂಚಿಗಳ ಕುರಿತು ಸಂದರ್ಶನವನ್ನ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂತಹ ಯೋಜನೆ ಕಳೆದ ಕೆಲವು ವರ್ಷಗಳಿಂದ ಜಾರಿಯಲ್ಲಿ ಇರುವಂತದ್ದು. ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಆ ಜಿಲ್ಲೆಯಲ್ಲಿ ಯಾವ ಬೆಳೆಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೋ ಆ ಬೆಳೆಯ ಸಂಸ್ಕರಣೆಯನ್ನು ಮಾಡಿ ಮೌಲ್ಯವರ್ಧನೆಯನ್ನು ಮಾಡಿ ಆ ಒಂದು ಉತ್ಪನ್ನವನ್ನ ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಪ್ರಚಾರವನ್ನ ಮಾಡತಕ್ಕಂಥದ್ದು, ಅದಕ್ಕೆ ಬೇಡಿಕೆಯನ್ನ ಸೃಷ್ಟಿ ಮಾಡತಕ್ಕಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ. ಕಳೆದ ಸಾಲಿನಲ್ಲಿ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂತಹ ಒಂದು ಯೋಜನೆ ಇತ್ತು. ಈ ಯೋಜನೆಯನ್ನ ಯಾರಾದರೂ ಕೂಡ ಅದರ ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಮಾರ್ಗಸೂಚಿಗಳನ್ನು ನೀಡಲಾಗಿತ್ತು. ಆ ಮಾರ್ಗಸೂಚಿಗಳಲ್ಲಿ ಕೆಲವನ್ನ ಇತ್ತೀಚೆಗೆ ಸಡಿಲ ಮಾಡಲಾಗಿದೆ. ಸಡಿಲ ಮಾಡಿ ಎಲ್ಲರಿಗೂ ಕೂಡ ಇದು ತಲುಪಬೇಕು, ಹೆಚ್ಚು ಜನ ಇದರ ಫಲಾನುಭವಿಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಮಾರ್ಗಸೂಚಿಯನ್ನು ಒಂದಷ್ಟು ಸಡಿಲವನ್ನು ಮಾಡಿರತಕ್ಕಂಥದ್ದು. ಏನೆಲ್ಲ ಸಡಿಲಗೊಂಡಿದೆ, ಹೇಗೆ ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು, ಏನೆಲ್ಲ ಅನುಕೂಲಗಳು ಲಭಿಸ್ತಾ ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಪ್ರದೀಪ್ ಕುಮಾರ್ ಎಕೆ ಅವರು. ಪ್ರದೀಪ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂಥದ್ದು ಬಹಳ ಹಿಂದೆನೆ ಅಂತ ಅಂದ್ರೆ ಈಗಾಗಲೇ 2 ವರ್ಷಗಳಿಂದ ಇರತಕ್ಕಂಥ ಒಂದು ಯೋಜನೆ. ಯಾವಾಗ ಈ ಯೋಜನೆ ಪ್ರಾರಂಭ ಆಯಿತು, ಯಾಕೆ ಇದನ್ನು ಪ್ರಾರಂಭ ಮಾಡಲಾಯಿತು? ಸರ್, ಪ್ರಮುಖವಾದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆಹಾರ ಸಂಸ್ಕರಣೆಗೆ ಒತ್ತು ನೀಡಬೇಕು ಅಂತೇಳಿ. ನಾವು ಮೊದಲೇ ಹೇಳ್ತಿದ್ವಲ್ಲ, ಫುಡ್ ಮೈಲೇಜ್ ಅಂತ ಒಂದು ಟಾಪಿಕ್ ಬರುತ್ತೆ ನಮ್ಮಲ್ಲಿ. ಏನು ಒಂದು ಆಹಾರ ಉತ್ಪನ್ನ ಉತ್ಪತ್ತಿಯಾದ ಜಾಗದಿಂದ ಗ್ರಾಹಕನಿಗೆ ತಲುಪಬೇಕಾಗಿರೋ ಜಾಗಕ್ಕೆ ಸುಮಾರು ಓಡಾಡ್ಕೊಂಬರುತ್ತದು. ಇದರಲ್ಲಿ ನಮ್ಮ ಸಾಗಾಣಿಕಾ ವೆಚ್ಚ, ಪ್ರತಿಯೊಂದು ವೆಚ್ಚವನ್ನ ನೋಡ್ತು ಅಂತ ಹೇಳಿದ್ರೆ ಹೆಚ್ಚಿನ ಕೆಲವು ದೇಶಗಳಿಗೆ ಹೋಲಿಸಿದ್ರೆ ಭಾರತನೂ ಸಹ ಆ ನಿಟ್ಟಿನಲ್ಲಿ ಹೆಚ್ಚು ಹಣವನ್ನು ವ್ಯಯಿಸ್ತಾ ಇದೆ. ಮೊದಲನೇದು ಮತ್ತೆ ಎರಡನೇದ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನಮ್ಮಲ್ಲೂ ಸಹ ಕನ್ಸಂಪ್ಷನ್ ಪ್ಯಾಟರ್ನ್ ಅಂತೀವಿ, ನಮ್ಮ ಆಹಾರವನ್ನ ಯಾವ ರೀತಿ ತಗೋತೀವಿ ಆ ಪದ್ಧತಿಗಳು ಬದಲಾಗ್ತಿವೆ. ಇತ್ತೀಚೆಗೆ ನಾವು ಎಮರ್ಜಿಂಗ್ ಟ್ರೆಂಡ್ ನೋಡ್ತಿರ್ಬೋದು, ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ರೆಡಿ ಟು ಈಟ್ ಅನ್ನೋ ಆಹಾರ ಪದಾರ್ಥಗಳಿರ್ಬೋದು, ಈ ತರದಕ್ಕೆ ಕೆಲವು ನಮ್ಮಲ್ಲೂ ಸಹ ಒಳ್ಳೆ ಬೇಡಿಕೆ ಸಿಗ್ತಾ ಇದೆ. ನಮ್ಮ ಮಾರುಕಟ್ಟೆಗೂ ಸಹ ಈ ವಿಶ್ವದಲ್ಲಿ ನಾವು 125 ಕೋಟಿ ಜನರು ಇರೋದ್ರಿಂದ ಈ ಜನಸಂಖ್ಯೆಗೆ ಪ್ರತಿ 3 ಟೈಮಿಗೂ ಒಬ್ಬ ವ್ಯಕ್ತಿಗೆ ಊಟ ಬೇಕು ಅಂತ ಹೇಳಿದ್ರು ಸಹ ತುಂಬಾನೇ ಆಗೋಯ್ತು. ಹಾಗಾಗಿ ಇವೆಲ್ಲ ಗ್ಲೋಬಲ್ ಅಲ್ಲಿ ಒಂದು ಏನಂತೀವಿ ಡಿಮಾಂಡ್ ಇರುವಂತಹ ಮಾರ್ಕೆಟ್ಸ್. ಈ ತರದ ಮಾರ್ಕೆಟ್ಗೆ ಬೇರೆ ಇಂಪೋರ್ಟ್ ಮಾಡಿಕೊಂಡು ಬೇರೆ ದೇಶದಲ್ಲಿ ಸಂಸ್ಕರಣೆಯಾದ ಆಹಾರ ಪದಾರ್ಥಗಳನ್ನ ನಮಗೆ ಇಂಪೋರ್ಟ್ ಮಾಡಿಕೊಂಡು ಆ ಇಂಪೋರ್ಟ್ ಡ್ಯೂಟಿ ಇದನ್ನೆಲ್ಲ ಪ್ರತಿಯೊಂದನ್ನು ಮಾಡೋ ಬದಲು ನಮ್ಮಲ್ಲೇ ಸ್ಥಳೀಯವಾಗಿ ಉತ್ಪನ್ನವಾಗುವ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ನಮ್ಮ ಗ್ರಾಹಕರಿಗೆ ತಲುಪಬೇಕು. ಇದರಿಂದ ಒಂದು ಏನು ಸಾಗಾಣಿಕಾ ವೆಚ್ಚನೂ ಸಹ ಉಳಿತಾ ಹೋಗುತ್ತೆ ಮತ್ತು ಮೌಲ್ಯವರ್ಧನೆ ಆಗಿರೋದ್ರಿಂದ ಸ್ಥಳೀಯವಾಗಿ ಎಂಪ್ಲಾಯ್ಮೆಂಟ್ ಜನರೇಷನ್ ಕೆಲಸಗಳು ಸಹ ಲಭಿಸುತ್ತೆ. ಅದರ ಜೊತೆ ಒಳ್ಳೆ ಆಹಾರ ಪದಾರ್ಥಗಳು ಸ್ಥಳೀಯವಾಗಿ ಇರೋದ್ರಿಂದ ನಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಅನುಕೂಲಕರವಾದಂತಹ ಒಂದು ಏನು ಆಹಾರ ಪದಾರ್ಥಗಳು ಸಿಗಬೇಕು ಅನ್ನೋ ಈ 3 ಮುಖ್ಯ ಉದ್ದೇಶಗಳಿಂದ ಈ ಯೋಜನೆಯನ್ನ ತರಲಾಗಿದೆ ಸರ್. ಯಾವಾಗ ಪ್ರಾರಂಭ ಆಯಿತು ಈ ಯೋಜನೆ? 2020 ಈ ಯೋಜನೆ ಬಗ್ಗೆ ಒಂದು ಐಡಿಯಾ ಎಲ್ಲಾನು ತಂದ್ರು. 2021 ಜೂನ್ ನಂತರ ಫುಲ್ ಫ್ಲೆಡ್ಜ್ ಆಗಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು. ನಾವಿದನ್ನ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ PMFME ಯೋಜನೆ ಅಂತ ಕರಿತೀವಿ. ಇದ್ರ ಕೆಳಗಡೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಒಂದು ಕಾನ್ಸೆಪ್ಟ್. ಈ ಒಂದು ಜಿಲ್ಲೆ ಒಂದು ಉತ್ಪನ್ನದ ಕೆಳಗಡೆ ಮೊದಲು ನಮಗೆ ತೆಂಗು ಆಯ್ಕೆ ಆಗಿತ್ತು. ಹೊಸದಾಗಿ ಶುರು ಮಾಡೋ ಅಂತವರು ತೆಂಗಿನ ಸಂಬಂಧಿತ ಉತ್ಪನ್ನಗಳನ್ನೇ ಮಾಡಬೇಕು ಅಂತಾನು ಸಹ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ವು. ಅದರಲ್ಲಿ ಬದಲಾವಣೆಗಳಾಗಿವೆ, ಆ ಕುರಿತಂತೆ ಮಾತಾಡ್ಲಿಕ್ಕೋಸ್ಕರ ನಾವಿವತ್ತು ಇಲ್ಲಿ ಬಂದಿದ್ದೇವೆ ಸರ್. ಈಗ ತಾವ್ ಹೇಳಿದ್ರಿ 2021 ಇದು ಪರಿಪೂರ್ಣವಾಗಿ ಜಾರಿಗೆ ಬರಲಿಕ್ಕೆ ಪ್ರಾರಂಭ ಆಯ್ತು ಅಂತ ಹೇಳಿ, ಆಗಿನಿಂದಲೂ ಕೂಡ ನೀವು ಕೂಡ ಈ ಒಂದು ಯೋಜನೆಯ ಭಾಗವಾಗಿದ್ದೀರಿ. ಯಾರಿಗೆ ಈ ಯೋಜನೆ ಫಲಾನುಭವಿಗಳಾಗಬೇಕು ಅಥವಾ ಯಾರಿಗೆ ಆಸಕ್ತಿ ಇದೆಯೋ ಅಂತವ್ರಿಗೆ ಸಲಹೆ ಸಹಕಾರಗಳನ್ನು ನೀಡತಕ್ಕಂಥದ್ದು, ಹೇಗೆ ಇದರ ಯೋಜನೆಯನ್ನು ಪಡೆದುಕೊಳ್ಳುವಂಥದ್ದು ಅನ್ನುವ ಕುರಿತು ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೀರಿ. ಹೇಗಿತ್ತು ಪ್ರತಿಕ್ರಿಯೆ ಈ ಒಂದು ಯೋಜನೆಗೆ? ಸರ್, ಮಿಶ್ರ ಪ್ರತಿಕ್ರಿಯೆ ಇದೆ. ಎಲ್ಲ ನಿಮಗೂ ಗೊತ್ತಿರೋ ಹಾಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಕಡೆ ಇರುತ್ತದೆ. ಮತ್ತೆ ಇನ್ನೊಂದು ಹೆಮ್ಮೆಯಿಂದ ಹೇಳ್ತೀವಿ, ನಾವು ಹಾಸನ ಜಿಲ್ಲೆ ಕಳೆದ ವರ್ಷದಲ್ಲಿ ನಾವು ರಾಜ್ಯಕ್ಕೆ 3ನೇ ಸ್ಥಾನಕ್ಕೆ ಬಂದಿದ್ದೀವಿ ಸರ್, PMFM ಯೋಜನೆ ಫಲಾನುಭವಿಗಳ ಸಂಖ್ಯೆಯಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಬಿಜಾಪುರ ಮಂಡ್ಯ ಬಿಟ್ರೆ ನಮ್ಮ ಹಾಸನ 3ನೇ ಸ್ಥಾನದಲ್ಲಿ ನಾವು ಉಳಿದಿದ್ವು. ಇಲ್ಲಿ ಪ್ರತಿಕ್ರಿಯೆ ಯಾವ ರೀತಿಗಳು ಅಂತ ಹೇಳಿದ್ರೆ ಎರಡು ತರ. ಓಕೆ, ನಾವು ಇವಾಗ ಫುಲ್ ಎಕ್ವಿಪ್ಡ್ ಆಗಿ ಬರ್ತಾರೆ ಸರ್. ಏನು ಅಂತ ಹೇಳಿದ್ರೆ ಪೂರ್ವ ತಯಾರಿಗಳನ್ನ ಮಾಡಿಕೊಂಡು ನಾನು ಒಂದು ಯೋಜನೆ ಕೆಳಗಡೆ ಫಲಾನುಭವಿ ಆಗ್ಬೇಕು ಅಂತ ಹೇಳಿದ್ರೆ ನಾನು ಯಾವ ಉತ್ಪನ್ನಕ್ಕೆ ಹೋಗ್ತೀನಿ, ನನಗೆ ಬೇಕಾದ ಮಾರುಕಟ್ಟೆ ವ್ಯವಸ್ಥೆಗಳನ್ನ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ, ಬ್ಯಾಂಕಿಂದ ನನ್ನ ಒಂದು ಹಿನ್ನೆಲೆ ಹೇಗಿತ್ತು, ಇವೆಲ್ಲ ಬರ್ತಾವಲ್ಲ ಸರ್, ಏನು ಕ್ರೆಡಿಟ್ ಸ್ಕೋರ್ ಅಂತೆಲ್ಲ ಮಾನದಂಡಗಳಿರ್ತಾವಲ್ಲ, ಸರಿಯಾಗಿ ಕಟ್ಟಿದ್ದೀನಾ ನನ್ನ ಬ್ಯಾಂಕಿನ ವ್ಯವಹಾರಗಳ ಸರಿಯಿತ, ಇದನ್ನೆಲ್ಲಾನು ನೋಡ್ಕೊಂಬರ ಅಂತ ಒಂದು ಕ್ಯಾಟಗರಿ ಆಫ್ ಪೀಪಲ್ ಅವ್ರದ್ದೆಲ್ಲರೂ ಸಕ್ಸಸ್ ಆಗಿದೆ. ಮತ್ತೆ ಇನ್ನೊಂದಷ್ಟು ಜನರು ಏನ್ ಬರುತ್ತೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ತೊಳೆದ್ರೆ ಈ ಇಂಟರ್ವ್ಯೂನು ಪೂರ್ತಿ ಕೇಳಿರಲ್ಲ ಕೆಲವರು, ಸಾಲ ಅಂತ ಕಿವಿಗೆ ಬಿತ್ತು ನನ್ನ ಫೋನ್ ನಂಬರ್ ಕಿವಿಗೆ ಬಿತ್ತು ಅಂತವ್ರು ಫೋನ್ ಮಾಡೋರು ಇದಾರೆ. ಏನು ಮೂಲ ಅದ್ರದ್ದೇನು ಆ ತರ ತಯಾರಿ ಮಾಡ್ಕೊಳ್ದಿರಾ, ಆ ತರದವ್ರದ್ದು ಆಗಿಲ್ಲ ಸರ್. ಮತ್ತೆ ಇನ್ನೊಂದು ಹೆಮ್ಮೆಯಿಂದ ಹೇಳ್ತೀನಿ, 100 ಜನ ಅಪ್ಲಿಕೇಶನ್ ಹಾಕಿದ್ರೆ 70% ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿದೆ ಸರ್. PMFM ಯೋಜನೆ ಕೆಳಗಡೆ 70% ವರ್ಗೂ ಸಹ ಒಳ್ಳೆ ಇದಿದೆ ರೆಸ್ಪಾನ್ಸ್. ಈಗ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ ಮಾರ್ಗಸೂಚಿಯಲ್ಲಿ ಅಂತ ಹೇಳಿದ್ರಿ, ಬಹಳ ಪ್ರಮುಖವಾಗಿ ಯಾವೆಲ್ಲ ಬದಲಾವಣೆಗಳನ್ನ ಇಲ್ಲಿ ಮಾಡಲಾಗಿದೆ ಮತ್ತೆ ಏನಕ್ಕೋಸ್ಕರ ಮಾಡಲಾಗಿದೆ? ಸರ್, ಬಹುಮುಖ್ಯ ಬದಲಾವಣೆ ಅಂತ ಹೇಳಿದ್ರೆ ಈ PMFME ಯೋಜನೆ ಕೆಳಗಡೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ನಾವು ಹೇಳ್ತಿರ್ಬೇಕಾದ್ರೆ ಹೊಸ ಉದ್ದಿಮೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಅವರು ತೆಂಗಿನ ಸಂಬಂಧಿತ ಉತ್ಪನ್ನಗಳನ್ನೇ ಮಾಡಬೇಕು ಅಂತ ಇತ್ತು ಮೊದಲು. ಈಗ May 15 ಬಂದಂತಹ ಒಂದು ಗವರ್ಮೆಂಟ್ ಆರ್ಡರ್ ಪ್ರಕಾರ ತೆಂಗಿನ ಸಂಬಂಧಿತ ಉತ್ಪನ್ನಗಳನ್ನಷ್ಟೇ ಅಲ್ಲದೆ ನೀವು ಯಾವುದೇ ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ಸಹ ತೆರೀಬಹುದು. ಇಲ್ಲ, ತೆಂಗಿಗೆ ಸೀಮಿತ ಅಲ್ಲ, ಯಾವುದೇ ಆಹಾರ ಸಂಬಂಧಿತ ಉತ್ಪನ್ನಗಳನ್ನಾದರೂ ತಾವು ಮಾಡಬಹುದು, ಮೊದಲನೇದಾಗಿರುತ್ತೆ ಸರ್. ಎರಡನೇದ್ ಬಂದು, ಮೊದಲೆಲ್ಲ ಏನಿತ್ತು ಅಂದ್ರೆ ಮಿನಿಮಮ್ 8ನೇ ತರಗತಿ ಓದಿರ್ಲೇಬೇಕು ಅಂತಿತ್ತು. ಇವಾಗ ಎಜುಕೇಶನಲ್ ಕ್ವಾಲಿಫಿಕೇಶನ್ ಕಡ್ಡಾಯ ಏನಿಲ್ಲ, ನೀವು ಒಂದು ನಿಮ್ಮ ಉದ್ದಿಮೆಯನ್ನ ನಡೆಸ್ಕೊಳ್ಳೋವಷ್ಟು ನೀವು ಶಕ್ತರಾಗಿದ್ದೀರಾ ಏನು ಅಂತೀವಿ, ಈ ಸಂಖ್ಯೆಗಳ ಜ್ಞಾನ ನಿಮಗಿದೆ ಅಂತ ಹೇಳಿದ್ರೆ ವಿದ್ಯೆಯ ಅವಶ್ಯಕತೆ ಇಲ್ಲ. ಇದನ್ನ ಮಾಡಿದ್ದಾರೆ ಸರ್. ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಕ್ರೆಡಿಟ್ ಲಿಂಕ್ಡ್ ಬ್ಯಾಂಕ್ ಅಂಡ್ ಸಬ್ಸಿಡಿ 35% ಇತ್ತು. ಅದನ್ನ ನಂತರ ನಮ್ಮ ರಾಜ್ಯ ಸರ್ಕಾರ 15% ಹೆಚ್ಚುವರಿಯಾಗಿ ಇನ್ಸೆಂಟಿವ್ ಕೊಟ್ಟು ಇವಾಗ ನಮ್ಮ ರಾಜ್ಯದಲ್ಲಿ ಈಗ ಆಲ್ಮೋಸ್ಟ್ ನಮ್ಮ ಪ್ರತಿಯೊಬ್ಬ ಬೆನಿಫಿಷಿಯರಿನೂ 50% ಸಿಗ್ತಾ ಇದೆ ಸರ್. ಕ್ರೆಡಿಟ್ ಲಿಂಕ್ಡ್ ಬ್ಯಾಂಕ್ ಅಂಡ್ ಸಬ್ಸಿಡಿ 50% ಆಗಿದೆ. ಇದೊಂದು ಒಳ್ಳೆ ಇನ್ಸೆಂಟಿವ್ ಕೊಟ್ಟಿದ್ದ ನಮ್ಮ ರಾಜ್ಯ ಸರ್ಕಾರದಿಂದ ಒಳ್ಳೆ ನಡೆಯಾಗಿದೆ. ಅದನ್ನ ಬಿಟ್ಟು ಮೊದಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ವೈಯಕ್ತಿಕ ಉದ್ದಿಮೆದಾರರು ಮತ್ತೆ ಪಾರ್ಟ್ನರ್ಶಿಪ್ ಫರ್ಮ್ ನಡೆಸ್ತಿರೋ ಅಂತವರು, ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರು, ಸ್ವಸಹಾಯ ಸಂಘಗಳವರು ಮತ್ತೆ ರೈತ ಉತ್ಪಾದಕರ ಕಂಪನಿಗಳು ಮಾತ್ರ ಅಪ್ಲೈ ಮಾಡಬಹುದು. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂದ್ರೆ ROC ಕಂಪನೀಸ್ ಆಕ್ಟ್ ಕೆಳಗಡೆ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ, ಉದಾಹರಣೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇರ್ಬೋದು, ಲಿಮಿಟೆಡ್ ಲೆವೆಲ್ ಪಾರ್ಟ್ನರ್ಶಿಪ್ಸ್ ಈ ತರ ಏನ್ ಕರಿತೀವಿ, ROC ಕೆಳಗೆ ಬರುವಂತವ್ರಿಗೆ ಪ್ರಾವಿಷನ್ ಇರಲಿಲ್ಲ. ಇವತ್ತು ಪ್ರತಿಯೊಬ್ಬರೂ ಸಹ ಅಪ್ಲೈ ಮಾಡಬಹುದು. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇತ್ತು ಅಂದವರು ಸಹ ಬಂದು ಈ ಯೋಜನೆ ಕೆಳಗಡೆ ಫಲಾನುಭವಿ ಆಗಬಹುದು. ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ರೈತ ಉತ್ಪಾದಕರ ಕಂಪನಿಗಳಿಗೆ ಒಂದು ದೊಡ್ಡ ಮಾನದಂಡ ವಿಧಿಸಿದ್ರು ಸರ್. ಏನು ಅಂತ ಹೇಳಿದ್ರೆ, ರೈತ ಉತ್ಪಾದಕರ ಕಂಪನಿಗಳು ಕನಿಷ್ಠ 3 ವರ್ಷಗಳು ಆ ಒಂದು ಕ್ಷೇತ್ರದಲ್ಲಿ ಇರಬೇಕು ಮತ್ತು ಅವರ ವಾರ್ಷಿಕ ವಹಿವಾಟು 1 ಕೋಟಿ ಇರಲೇಬೇಕು ಅನ್ನೋ ಒಂದು ಮಾನದಂಡ ಇತ್ತು ಸರ್, ಈ ಯೋಜನೆ ಕೆಳಗಡೆ ಫಲಾನುಭವಿ ಆಗ್ಲಿಕ್ಕೆ. ಅದರಲ್ಲಿ ಬದಲಾವಣೆಗಳನ್ನು ತಂದು, ಯಾವುದೇ 3 ವರ್ಷ ಆ ಥರದ್ದು ಏನಿಲ್ಲ ಸರ್, ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು 6 ತಿಂಗಳು ಆಗಿದೆ. ನಾನು ಏನೋ ಒಂದು ಒಳ್ಳೆ ಆಲೋಚನೆ ಕೆಳಗಡೆ ಈ ಯೋಜನೆ ಕೆಳಗಡೆ ಬರ್ತೀವಿ ಅಂತ ಹೇಳಿದ್ರೆ, ಖಂಡಿತವಾಗೂ ರೈತ ಉತ್ಪಾದಕರ ಕಂಪನಿಗಳು ಅಪ್ಲೈ ಮಾಡಬಹುದು. ಯಾವುದೇ ಮಾನದಂಡ 3 ವರ್ಷ ಆಗಿರಬೇಕು, 1 ಕೋಟಿ ಆಗಿರಬೇಕು ಅನ್ನೋ ಯಾವುದೇ ಮಾನದಂಡ ಇಲ್ಲ. ಇದನ್ನು ತೆಗೆದಿರೋದ್ರಿಂದ ನಮ್ಮ ಹಾಸನದಲ್ಲಿ ಇದುವರೆಗೂ ಸಹ ಯಾವುದೇ ರೈತ ಉತ್ಪಾದಕರ ಕಂಪನಿಗಳನ್ನು ಸಹ ಮುಂದೆ ಬಂದಿರಲಿಲ್ಲ ಸರ್. ಇದುವರೆಗೂ ಟಿಲ್ ಡೇಟ್ ಯಾವುದೇ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಬೆನಿಫಿಷಿಯರಿ ಆಗಿಲ್ಲ. ಹೋಪ್ಫುಲಿ ಈ ಒಂದು ಮಾನದಂಡದಿಂದ ಇದನ್ನ ಮಾಡಿಕೊಂಡು, ಕೆಲವರು ಕೇಳ್ತಿದ್ದಾರೆ ಅವರೆಲ್ಲರೂ ಬಂದ್ ಮಾಡ್ತು ಅಂತ ಹೇಳಿದ್ರು, ಒಂದು ದೊಡ್ಡ ಮಟ್ಟದಲ್ಲೇ ಮಾಡಬಹುದು ಅನ್ನೋ ನಮ್ಮ ಆಸಕ್ತಿ. ಮತ್ತೆ ಈ ರೈತ ಉತ್ಪಾದಕರ ಕಂಪನಿಗಳನ್ನೇ ಮಾಡಿ ಆ ಕಂಪನಿಗಳಲ್ಲೂ 1,000 ಜನ 500 ಜನ ಈ ರೀತಿ ಮೆಂಬರ್ ಫಾರ್ಮರ್ಸ್ ಇರ್ತಾರೆ. ಆ ಮೆಂಬರ್ ಫಾರ್ಮರ್ಸ್ ಆಸಕ್ತಿರೋಂಥವ್ರನ್ನ ಮೋಟಿವೇಟ್ ಮಾಡಿ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರೆಲ್ಲರೂ ಮೋಟಿವೇಟ್ ಮಾಡಿ ಕಳಿಸ್ತು ಅಂತ ಹೇಳಿದ್ರು, ಆ ಬೆನಿಫಿಷಿಯರಿ ಬೇಕಾದಂತಹ ಸೌಕರ್ಯಗಳನ್ನು ನಾವು ಒದಗಿಸ್ಕೊಡಕ್ಕೆ ಸಿದ್ಧವಾಗಿದ್ದೀವಿ. ಅದಾದ ನಂತರ ಈಗ ಒಂದು ಯೋಜನೆ ಕೆಳಗಡೆ, ಉದಾಹರಣೆಗೆ ಈ PMFME ಬರೋ ಮುಂಚೆ PMEGP CMEGP ಅಂತ ಒಂದಷ್ಟು ಜನರು ಏನು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಕೆಳಗಡೆ ಒಂದು ಯೋಜನೆ ಇತ್ತು ಸರ್. ಅಲ್ಲೂ ಸಹ ಸಬ್ಸಿಡಿ ಎಲ್ಲ ಸಿಗ್ತಾ ಇತ್ತು, ಕೆಲವರು ಘಟಕಗಳನ್ನೆಲ್ಲ ಹಾಕಿದ್ರು. ಅವರಿಗೆಲ್ಲ ಡೌಟ್ ಇರುತ್ತೆ, ನಾನು ಆಲ್ರೆಡಿ ಒಂದು ಯೋಜನೆ ಕೆಳಗಡೆ ಸಬ್ಸಿಡಿ ತಗೊಂಡ್ಬಿಟ್ಟಿದ್ದೀನಿ, ಈಗ ಹೊಸ ಯೋಜನೆ ಇದು, ಇದ್ರ ಕೆಳಗಡೆ ಸಬ್ಸಿಡಿ ಸಿಗುತ್ತಾ ಅಂತೇಳಿ. ಅವ್ರಿಗೆ ಯಾವುದೇ ಅನುಮಾನ ಬೇಡ, ಖಂಡಿತವಾಗೂ ಸಿಗುತ್ತೆ. ಆ ಹಳೆ ಯೋಜನೆ ಕೆಳಗಡೆ ನೀವೇನ್ ಮಾಡಬೇಕು ಅಂತಿರ್ತೀರಾ, ಪ್ಲಾಂಟ್ ಅಂಡ್ ಮಷಿನರಿ, ಅಲ್ಲೊಂದು ಇನ್ಫ್ರಾಸ್ಟ್ರಕ್ಚರ್, ಇವಾಗ ಎಕ್ಸ್ಪಾನ್ಷನ್ ಇನ್ನೊಂಚೂರು ದೊಡ್ಡದು ಮಾಡೋಣ ಅಂತಿರ್ತೀರಾ. ಹಾಗಾಗಿ ನೀವು ಯಾವುದೇ ಯೋಜನೆ ಕೆಳಗಡೆ ಫಲಾನುಭವಿ ಆಗಿದ್ದು, ನಿಮಗೆ ಸಬ್ಸಿಡಿ ಸಿಕ್ಕಿದ್ರು ಸಹ ಈ ಯೋಜನೆ ಕೆಳಗಡೆ ಫಲಾನುಭವಿ ಆಗಬಹುದು. ಹೀಗೆ ಸಾಕಷ್ಟು ಬದಲಾವಣೆಗಳನ್ನ ಫಲಾನುಭವಿಗಳಿಗಾಗಿ ಮಾಡಿರ್ತಕ್ಕಂಥದ್ದು. ಈ ಯೋಜನೆಯ ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಯಾರನ್ನ ಕೇಳಬೇಕಾಗುತ್ತೆ, ಯಾರ ಹತ್ರ ಹೋಗಿ ಅವರು ತಮ್ಮ ಏನ್ ಮಾಡಬೇಕು ಅಂತ ಇರುತ್ತೋ ಅದನ್ನು ಹೇಳ್ಕೊಳ್ಬೇಕಾಗುತ್ತೆ, ಹೇಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ಸರ್? PMFME ಯೋಜನೆ ಕೆಳಗಡೆ ಒಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತ ನಿಯೋಜಿಸಿರ್ತಾರೆ. ಅದಾದ ನಂತರ ಡಿಸ್ಟಿಕ್ ಲೆವೆಲ್ ಕಮಿಟಿ ಅಂತಾನೆ ಇದೆ. ಡಿಸ್ಟಿಕ್ ಲೆವೆಲ್ ಕಮಿಟಿಯಲ್ಲಿ ಬಂದು ಎಲ್ಲಾ ಕೃಷಿ ಸಂಬಂಧಿತ ಲೈನ್ ಡಿಪಾರ್ಟ್ಮೆಂಟ್ ಏನಂತೀವಿ, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಮತ್ತೆ DIC ಡಿಸ್ಟಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಇರ್ಬೋದು, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ NRLM ಜಿಲ್ಲಾ ಪಂಚಾಯತಿಯಲ್ಲಿ ಪ್ರತಿಯೊಂದೂ ಸಹ ಸ್ಟೇಕ್ ಹೋಲ್ಡರ್ಸ್ ಆಗಿರ್ತಾರೆ ಸರ್. ಮಾಹಿತಿ ಬೇಕು ಅಂತ ಹೇಳಿದವರು ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳನ್ನಿರ್ಬೋದು, ಅಥವಾ ಆತ್ಮ ಸಿಬ್ಬಂದಿಗಳನ್ನಿರ್ಬೋದು, ಅಥವಾ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳನ್ನು, ಜಿಲ್ಲಾ ಪಂಚಾಯತಿಯ ಸಿಬ್ಬಂದಿಗಳನ್ನು ಸಂಪರ್ಕ ಮಾಡ್ತು ಅಂತ ಹೇಳಿದ್ರೆ, ಅವರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನ ಅವರಿಗೆ ಸಂಪರ್ಕಿಸಿ ಕೊಡ್ತಾರೆ. ಅವರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನ ಫಲಾನುಭವಿಗಳಾಗಬೇಕು ಅಂತಿರೋರು ಸಂಪರ್ಕ ಮಾಡಿಕೊಂಡ್ರೆ ಅವ್ರಿಗೆ ಬೇಕಾದಂತಹ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್, ಈಗ ಅಪ್ಲಿಕೇಶನ್ ಹಾಕ್ಸೋದ್ರಿಂದ ಹಿಡಿದು ಅವರಿಗೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಿಂದ ಏನು ಸ್ಟೇಟಸ್ ಅದು, ಇದರ ಸ್ಯಾಂಕ್ಷನ್ ಅಥವಾ ರಿಜೆಕ್ಟ್ ಏನು ಆಗೋವರೆಗೂ ಸಹ ಜೊತೆಲಿದ್ದು ಅವರಿಗೆ ನಡೆಸ್ಕೊಡುವಂಥದ್ದು. ಸ್ಯಾಂಕ್ಷನ್ ಆದ್ಮೇಲೂ ಸಹ ಅವ್ರಿಗೆ ಬೇಕಾದಂತಹ ಈ ಉದ್ಯಮ ನೈಪುಣ್ಯತೆಯನ್ನು ಸಾಧಿಸ್ಲಿಕ್ಕೆ ಬೇಕಾದಂತಹ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದು, ಅದಾದ್ಮೇಲೆ ಈಗ ಮಾರ್ಕೆಟ್ ಲಿಂಕೇಜಿಗೆ ಬೇಕಾದಂತಹ ಕೆಲವು ಸವಲತ್ತುಗಳಿರ್ಬೋದು, ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ ಸರ್. 3 ವರ್ಷ DRP ಡಿಸ್ಟ್ರಿಕ್ಟ್ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಫಲಾನುಭವಿ ಜೊತೆ ಇರ್ತಾರೆ. ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ಏನನ್ನೆಲ್ಲ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಏನೆಲ್ಲ ಮಾಡಬಹುದು ಸರ್? ಆಹಾರ ಸಂಸ್ಕರಣೆಯಲ್ಲಿ ಯಾವುದೇ ಉತ್ಪನ್ನಗಳನ್ನ ಮಾಡಬಹುದು ಸರ್. ಉದಾಹರಣೆಗೆ ತಗೊಳ್ಳೋದಾದ್ರೆ ನಾವು ಅವತ್ತು ತೆಂಗಿಂದೇ ಮಾತಾಡ್ತೀವಿ ಅಂತ ಹೇಳಿದ್ರೆ, ತೆಂಗಿನಲ್ಲೂ ಸಹ ನಾವು 100 ಉತ್ಪನ್ನಗಳಿದೆ ಅಂತ ಹೇಳುದು. ಅದರಲ್ಲಿ ಇವಾಗ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇರಬಹುದು, ಒರಿಜಿನ್ ಕೋಕೋನಟ್ ಆಯಿಲ್ ಇರಬಹುದು, ಅಥವಾ ಗ್ರೇಟೆಡ್ ಪೌಡರ್ ಅಂತ ಕರಿತೀವಿ ಆ ಗ್ರೇಟೆಡ್ ಕೋಕೋನಟ್ ಇರಬಹುದು, ಫ್ಲೇವರ್ಡ್ ಕೋಕೋನಟ್ ಮಿಲ್ಕ್ ಇದೆ, ಮತ್ತೆ ಕೋಕೋನಟ್ ಬಿಸ್ಕತ್, ಕುಕ್ಕೀಸ್ ಈ ತರದ್ದಿದೆ, ಆಮೇಲೆ ಕೋಕೋನಟ್ ಕ್ರೀಮ್, ಕ್ಯಾಂಡಿ, ಆಮೇಲೆ ಆಕ್ಟಿವೇಟೆಡ್ ಚಾರ್ಕೋಲು, ಕಾಯಿರ್ ಪೀತು, ಕೋಕೋ ಪೀಟು, ಆಮೇಲೆ ನೀರ ಮಾಡಬಹುದು, ಕೋಕೋನಟ್ ಜಾಗರಿ ಮಾಡಬಹುದು, ಕೋಕೋನಟ್ ಕ್ರೀಮ್, ನಟಾಡಿ ಕೋಕೋ ಅಂತ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ, ತುಂಬಾ ಇದಾಗ್ತಿದೆ. ಆಮೇಲೆ ಕೋಕೋನಟ್ ಇಂದ ವಿನೆಗರ್ ಮಾಡಬಹುದು, ವ್ಯಾಕ್ಸ್ ಮಾಡಬಹುದು, ಸ್ಟ್ರಾಸ್ ಮಾಡಬಹುದು ಸೋಗೆಗರಿಯಿಂದ. ಈ ರೀತಿ ಸುಮಾರು ಉತ್ಪನ್ನಗಳನ್ನ ತೆಂಗಿನಲ್ಲಿ ಮಾಡಬಹುದು ಸರ್. ತೆಂಗನ್ನ ಬಿಟ್ಟು ಸಹ ಈಗ ಆಲ್ರೆಡಿ ನಮಗೆ ಗೊತ್ತಿದೆ, ಈಗ ಆಲೂಗಡ್ಡೆಯಿಂದ ಮಾಡ್ತೀವಿ ಅಂತೇಳಿ ಆಲೂಗಡ್ಡೆಯಿಂದ ಚಿಪ್ಸ್ ತರದನ್ನು ಮಾಡಿ, ಟೊಮೆಟೊ ಏನಾದ್ರೂ ಇತ್ತಂದ್ರೆ ಕೆಚಪ್ಸ್ ಅನ್ನು ಮಾಡಿ, ಬೇರೆ ಬೇರೆ ಉತ್ಪನ್ನಗಳಿದ್ರೆ ಪಲ್ಪು, ಕೆಚಪ್ಪು, ಸುಮಾರು ಉತ್ಪನ್ನಗಳನ್ನ ಎಲ್ಲಾದ್ರಲ್ಲೂ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಮೊದಲು ಹಿಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಇವಾಗ ಹಿಟ್ಟಿನ ಗಿರಣಿಗಳಿಗೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೌದು, ಯಾಕೆಂತಂದ್ರೆ ಅದು ಕೂಡ ಮೌಲ್ಯವರ್ಧನೆಯ ಭಾಗ. ಹೌದು, ಹಾಗಾಗಿ ಅದನ್ನು ಕೂಡ ಮಾಡಬಹುದು. ಮಾಡಬಹುದು ಸರ್. ಈಗ ತಾವು ಹೇಳಿದ್ರಿ ಸಾಕಷ್ಟು ಉತ್ಪನ್ನಗಳನ್ನು ಹೇಳಿದ್ರಿ, ಈ ತೆಂಗಿನ ಉತ್ಪನ್ನ ಅಲ್ಲದೆ ಯಾವುದೇ ಕೃಷಿ ಉತ್ಪನ್ನಗಳನ್ನ ಮೌಲ್ಯವರ್ಧನೆಯನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡಬಹುದು. ಹೌದು, ಬಟ್ ನಮ್ಮ ಗ್ರಾಮೀಣ ಭಾಗದ ಕೃಷಿಕರಿಗೆ ಸಾಮಾನ್ಯ ಜನರಿಗೆ ಅದರ ಮೌಲ್ಯವರ್ಧನೆ ಅಂತ ಅಂದ್ರೆ ಏನು, ಹೇಗೆ ಮಾಡಬೇಕು ಅನ್ನುವಂಥದ್ದು ಸಾಮಾನ್ಯವಾಗಿ ತಿಳಿದಿರೋದಿಲ್ಲ. ಈ ಸಂದರ್ಭದಲ್ಲಿ ಆಸಕ್ತರಿಗೆ ಏನಾದರೂ ತರಬೇತಿ ನೀಡತಕ್ಕಂಥ ಯೋಜನೆಗಳಿದ್ದಾವ? ಹೌದು ಸರ್, ಇಲ್ಲಿ ಏನಂತೇಳಿ ಈಗ ಪ್ರಾಸ್ಪೆಕ್ಟಿವ್ ಬೆನಿಫಿಷಿಯರಿ, ಓಕೆ, ಈ ಪಿ ಎಂ ಎಫ್ ಎಂಇ ಕೆಳಗಡೆ ನಾನು ಬೆನಿಫಿಷಿಯರಿ ಆಗಬೇಕು ಅಂತ ಇರ್ತಾರಲ್ಲ, ಆ ಥರದವ್ರಿಗೆ 3 ದಿನಗಳ ಕಾಲ ಟ್ರೈನಿಂಗ್ ಇರುತ್ತೆ. ಓಕೆ, ಕೆಲವರು ಈಗ ಪಿ ಎಂ ಎಫ್ ಎಂಇ ಬೆನಿಫಿಷಿಯರಿನೇ ಆದ್ರು, ಅಂದ್ರೆ ಇವರು ಫಲಾನುಭವಿ ಆದ್ರು ಯೋಜನೆ ಕೆಳಗಡೆ, ಅವ್ರಿಗೆ ಸಾಲ ಸೌಲಭ್ಯ ಸಿಕ್ತು, ಸಬ್ಸಿಡಿ ಎಲ್ಲ ಬಂತು, ಅಂತವರು 5 ದಿನ ಮ್ಯಾಂಡೇಟರಿ ಟ್ರೈನಿಂಗ್ ಅಂತೇಳಿ ಇದು ಮಾಡ್ತೀವಿ ಸರ್. ಈ ರೀತಿ ಟ್ರೈನಿಂಗ್ ವ್ಯವಸ್ಥೆ ಇರುತ್ತೆ. ಈ ಟ್ರೈನಿಂಗ್ ಅನ್ನ ಸಿ ಎಫ್ ಟಿ ಆರ್ ಐ ಮೂಲಕ ಮತ್ತು ಇನ್ನಿತರ ಏನೋ ಕೃಷಿ ಸಂಬಂಧಿತ ತಂತ್ರಜ್ಞಾನ ಸಂಸ್ಥೆಗಳ ಮೂಲಕ ನಡೆಸ್ಕೊಡ್ತೀವಿ ಸರ್. ನಾವು ಈ ಯೋಜನೆಯ ಫಲಾನುಭವಿಗಳಾಗಬೇಕು ಅಂತ ಹೇಳಿ ಯಾರು ಅಂದ್ಕೊಳ್ತಾರೋ ಏನು ಮೂಲಭೂತ ತಯಾರಿಗಳನ್ನ ಮಾಡ್ಕೊಂಡು ಬರಬೇಕಾಗುತ್ತೆ ಅವ್ರು? ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನನಗೇನು ಗೊತ್ತಾಗಲ್ಲ, ನಾನು ಅಮಾಯಕ, ಇದೊಂದು ನಾನು ಶೀಲ್ಡ್ ತರ ಬಳಸ್ತಾ ಇದ್ದೀವಿ ಪ್ರತಿಯೊಬ್ಬರು. ನಾನು ಒಬ್ಬ ರೈತನ ಮಗನೇ, ನಾನು ಇದೇ ಜಿಲ್ಲೆ ಒಬ್ಬ ರೈತರ ಮಗನಾಗಿ ಮಾತಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ನಮ್ಮಲ್ಲಿ ಏನಪ್ಪಾ ಅಂತೇಳಿದ್ರೆ, ಓಕೆ, ನಾನು ರೈತನ ಕೆಲವು ತಿಳ್ಕೊಂಡಿರಲ್ಲ, ತಿಳುವಳಿಕೆ ಪ್ರತಿಯೊಬ್ಬರಿಗೂ ಅಷ್ಟೊಂದು ಈಗ ಬರಲ್ವಲ್ಲ ಸರ್, ಈ ಕಲಿತಾ ಕಲಿತಾ ತಾನೇ ಒಂದು ನಮಗೆ ಮೈಗೂಡ್ತಾ ಹೋಗೋದು. ಓಕೆ, ನಾನೊಂದು ಉತ್ಪನ್ನದ ಕೆಳಗಡೆ ನಾನು ಉದ್ಯಮ ಆಗಬೇಕು ಅಂತ ಹೊರಟ್ಮೇಲೆ ಮೊದಲು ಆ ಉದ್ಯಮದ ಬಗ್ಗೆ ತಿಳ್ಕೊಳ್ಳೋ ಅಂತ ಇದಿರ್ಬೇಕು, ಆಸಕ್ತಿ ಇರಬೇಕು. ಓಕೆ, ಎಲ್ಲೋ ಕೂತು ಒಂದು ಉದ್ಯಮ ಮಾಡ್ಬಿಡ್ತೀನಿ ಅನ್ನೋದು ಆ ಆಲೋಚನೆಯಲ್ಲಿ ಇರೋದು ಬೇಡ. ಅದು ಕೆಲವ್ರಿಗೆ ಯಾರಿಗೂ ದುಡ್ಡು ಮಾಡಿ ಚೆನ್ನಾಗಿ ದುಡ್ಡಿದೆಯಾ ಆ ಥರದವ್ರು ಹಂಗೇನೋ ಮಾಡ್ಕೊಳ್ಳಿ, ಹಾಕಿ ಇದು ಮಾಡ್ಕೊಳ್ಳಿ, ಕೈ ಬಂತು ಅಂದರೆ ಬರಲಿ, ಕೈ ಸುಟ್ಕೊಂಡ್ರೆ ಸುಟ್ಕೊಂಡ್ರು. ಇನ್ನು ಕೆಲವರು ಹೌದು ನಾನು ಅದರಿಂದ ಬೆಳಿಬೇಕು ಅಂತ ಆಸಕ್ತಿ ಇದ್ದೀರಾ ಅಂತೇಳಿದ್ರೆ ಖಂಡಿತವಾಗಿ ಪೂರ್ವ ತಯಾರಿಗಳು ಬೇಕೇ ಬೇಕಾಗುತ್ತೆ ಸರ್. ಅದರಲ್ಲಿ ಒಂದು, ನಾನು ಮಾಡೋ ಕೊರಟಿರೋ ಉತ್ಪನ್ನ ಯಾವುದು, ಅದಕ್ಕೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೇಡಿಕೆ ಇದೆ, ನಾನು ಈ ಬೇಡಿಕೆಗೆ ಅನುಗುಣವಾಗಿ ಪೂರೈಸಬಲ್ಲ ಸಾಮರ್ಥ್ಯ ನನಗಿದೆಯಾ, ಅದಾದ ನಂತರ ಆ ಪೂರೈಸಿದ ಗ್ರಾಹಕನ ಅನುಭವಗಳನ್ನು ನಾನು ಹಂಚಿಕೊಂಡು ನನ್ನ ಉತ್ಪನ್ನದಲ್ಲಿ ಇನ್ನೂ ಸಹ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋತೀನ, ಈ ರೀತಿ ಎಲ್ಲ ಆಲೋಚನೆಗಳನ್ನು ಮಾಡಿಕೊಂಡು ತಯಾರಿಗಳನ್ನು ಮಾಡಿಕೊಂಡು ಬಂತು ಅಂತೇಳಿದರೆ ಖಂಡಿತವಾಗೂ ಯಶಸ್ವಿ ಆಗಬಹುದು ಸರ್. ಯಾವುದೇ ಉತ್ಪನ್ನ ನಾವು ನೋಡ್ತು ಅಂತೇಳಿದ್ರೆ ಈಗ ಬೆಳೆ ಬೆಳೆಯೋದು ಅಷ್ಟೊಂದು ದೊಡ್ಡ ವಿಚಾರವಾಗಿ ಉಳಿದಿಲ್ಲ ಇವತ್ತಿಗೂ ಸಹ, ಕೊನೆಗೆ ಬೆಳೆಯಲ್ಲಿ ಮಾರ್ಕೆಟೇ ಆಗಿರುತ್ತೆ. ಇವತ್ತಿಗೂ ಉತ್ಪನ್ನ ಮಾಡೋದು ಏನು ಮೌಲ್ಯವರ್ಧನೆ ಮಾಡೋದು ದೊಡ್ಡ ವಿಚಾರ ಆಗಿಲ್ಲ, ಬೇಕಾದಂಥ ಮಷೀನರೀಸು ಸುತ್ತಮುತ್ತ ಒಳ್ಳೊಳ್ಳೆ ಮಷೀನರೀಸ್ ಇದೆ, ತರಿಸ್ಕೊಳ್ಳೋ ದುಡ್ಡಿತ್ತು ಅಂದರೆ ಆರಾಮ ತರಿಸ್ಕೊಂಡ್ಬಿಡ್ಬಹುದು. ಪ್ರೊಡಕ್ಷನ್ನು ಸಹ ನಿಮಗೇನು ಒಂದು 15 ದಿನದೊಳಗೆ ಪ್ರೊಡಕ್ಷನ್ನು ಶುರು ಮಾಡ್ಬೋದು. ನಾನು ಯಾವ ರೀತಿ ಪ್ರಾಡಕ್ಟ್ನ ಬ್ರಾಂಡ್ ಮಾಡಿ ನಾನು ಆಚೆ ಕಡೆಗೆ ಒಬ್ಬ ಕನ್ಸ್ಯೂಮರ್ ಮೈಂಡಲ್ಲಿ ಕೂರಿಸ್ತೀನಿ ಅನ್ನೋದ್ರ ಮೇಲೆ ಪ್ರತಿಯೊಂದು ನಿಂತಿರುತ್ತೆ. ಹಾಗಾಗಿ ನನ್ನ ಉತ್ಪನ್ನವನ್ನು ನಾನು ಯಾವ ರೀತಿ ಮಾರುಕಟ್ಟೆಗೆ ಕಳಿಸಿ ಅದನ್ನು ಗೆಲ್ಲಿಸ್ತೀನಿ ಅನ್ನೋದ್ರ ಮೇಲೆ ಕೆಲವು ಪೂರ್ವ ತಯಾರಿಗಳನ್ನು ಮಾಡ್ಕೋಬೇಕಾಗುತ್ತೆ ಸರ್. ಅದಕ್ಕೆ ಬೇಕಾದಂತಹ ಒಂದು ಟ್ರೈನಿಂಗ್ ಇರಬಹುದು ಮತ್ತು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್, ಅದನ್ನು ನಾವು ಹಿಂದೆಯಿಂದ ಕೊಡ್ತೀವಿ, ಪ್ಯಾಸಿವ್ ಸಪೋರ್ಟ್ ಆಗಿ ಕೊಡ್ತೀವಿ. ಅದನ್ನೇ ಈಗ ನೀವು ಟ್ರೈನಿಂಗ್ ಕೊಟ್ರಿ, ನಮಗೆ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಟ್ರಿ, ಈ ರೀತಿ ನೀವೇ ಮಾರ್ಕೆಟ್ ಯಾಕೆ ಮಾಡಬಾರ್ದು ಅಂತ ಕೇಳುವಂತ ಮನೋಭಾವನೆಯಿಂದ ಸ್ವಲ್ಪ ದೂರ ಇರಿ. ಹೌದು, ನಿಮಗೆ ಬೇಕಾದ ಪ್ಯಾಸಿವ್ ಸಪೋರ್ಟ್ ನಮ್ಮಿಂದ ಸಿಗುತ್ತೆ, ನೀನು ಹೇಳ್ಕೊಟ್ಟೆ ನೀನೇ ಮಾರುವಂಥದ್ದು ಕೇಳೋದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಪ್ಪ ಅಂತಂದ್ರೆ, ಇದು ಯಾವ ರೀತಿ ಇರುತ್ತೆ ಅಂದ್ರೆ, ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ದೆ, ನನಗೆ ಸರ್ಕಾರಿ ನೌಕರಿ ಕೊಡಿ ಅಂತ ಕೇಳಿದ ರೀತಿ ಆಗುತ್ತೆ. ಬೇಕಾದಂತಹ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಯಾರೇ ಆದ್ರೂ ಕೊಡಬಹುದು. ನೀವು ಸ್ವಲ್ಪ ತಯಾರಿ ಮಾಡ್ಕೊ ಬನ್ನಿ, ಮಾರ್ಕೆಟ್ ನಿಮ್ದೊಂದು 50% ಕಾಂಟ್ರಿಬ್ಯೂಷನ್, ನಿಮ್ದು ಓನ್ ಮಾರ್ಕೆಟ್ ನಂದು 50% ಇದೆ ಅಂತ ಬನ್ನಿ, ನಾವು ಒಂದು 50% ಬೇಕಾದಂತಹ ಪುಷಿಂಗ್ ನಾವು ಸಪೋರ್ಟ್ ಮಾಡಿಕೊಡ್ತೀವಿ. ಈ ಒಂದು ಯೋಜನೆಯಲ್ಲಿ ಏನಾದರೂ ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡವರು ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬರುವಾಗ್ಲೇನೆ ಏನೆಲ್ಲ ತರಬೇಕಾಗುತ್ತೆ ಮತ್ತೆ ಅವ್ರ ಮನಸ್ಥಿತಿ ಹೇಗಿರಬೇಕಾಗುತ್ತೆ? ಸರ್, ನಮ್ಮನ್ನ ಭೇಟಿ ಮಾಡಿ ಬರಬೇಕು ಅಂತ ಹೇಳಿದ್ರೆ ಮೊದಲನೇ ನಾವು ಏನು ಅವರಲ್ಲಿ ಇಚ್ಛಿಸ್ತೀವಿ ಅಂತ ಹೇಳಿದ್ರೆ, ಈ ಒಂದು ಯೋಜನೆ ಯಾವುದು ಅಂತನಾದ್ರೂ ತಿಳ್ಕೊಂಬರ್ಲಿ ಅಂತ ಒಂದು ಆಶೆ ಇರುತ್ತೆ ಸರ್. ಯಾಕಂದ್ರೆ ಯೋಜನೆ ಗೊತ್ತಿಲ್ಲದೆ ಏನೋ ಅದು ಇದು ಅಂತ ಹೇಳಿ ಹೇಳ್ಕೊಂಡು, ಅಟ್ಲೀಸ್ಟ್ ಅವಾಗ ನಮ್ಗೆ ಏನನ್ಸುತ್ತೆ, ಈ ಯೋಜನೆ ಒಂದು ಪಿ ಎಂ ಎಫ್ ಎಂಇ ಅಂತ ಹೇಳಿದ್ರು ಸಹ ಓಕೆ, ಇದ್ರ ಬಗ್ಗೆ ಒಂಚೂರು ಏನೋ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿಯಾರೆ ಅಂತೇಳಿ. ಇನ್ನು ಪ್ರಯತ್ನ ಇಲ್ದಿರಾ ಯಾರೋ ಒಬ್ಬನ ಹತ್ರ ಹೇಳ್ಕೊಡ್ಲಿ ಬಿಡು ಅನ್ನೋದಕ್ಕಿನ್ನ, ನಾನೊಂಚೂರು ನೋಡಿದ್ದೀನಿ, ನನಗೆ ಎಲ್ರಿಗೂ ತಿಳುವಳಿಕೆ ಇರಬೇಕು ಅಂತ ಏನೋ ಇಲ್ಲ ಸರ್. ಈಗೇನು ಅಂತೇಳಿದ್ರೆ, ಒಂದು ಯೋಜನೆ ಹೆಸರನ್ನಾದ್ರೂ ತಿಳ್ಕೊಂಬಂದ್ರು ಅಂತೇಳಿದ್ರೆ ತುಂಬಾನೇ ಖುಷಿ ಆಗೋಗುತ್ತೆ. ಅದಾದ ನಂತರ ಮತ್ತೆ ಏನಪ್ಪ ಅಂತೇಳಿದ್ರೆ, ಅವ್ರಿಗೆ ಬೇಕು ಕೆಲವು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಈಗ KYC ಗಳು, ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಲಾಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ 6 ತಿಂಗಳದು, ಅದಾದ್ಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಲು, ಈ ರೀತಿಯ ಒಂದು ಮಿನಿಮಮ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಜೊತೆ ಬಂದ್ರು ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ಬಂದ ದಿನದಲ್ಲೇ ಅವರಿಗೆ ಒಂದು ಅರ್ಧ ಗಂಟೆ ಕೌನ್ಸಿಲಿಂಗ್ ಟೈಪ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕಿಸಿ ಅಲ್ಲೇ ಏನೇನು ಬೇಕು ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ಹೊರಗಡೆ ಕಳಿಸ್ಕೊಡ್ತೀವಿ ಸರ್. ಮತ್ತೆ ಇಲ್ಲೊಂದು ನಾನು ಸೂಕ್ಷ್ಮವಾಗಿ ನೋಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ತರಕ್ಕೆ ನಮ್ಮ ಜನ ಇದು ಮಾಡ್ತಾ ಇದಾರೆ ಸರ್. ಆ ರೀತಿ ಬಂತು ಅಂತ ಹೇಳಿದ್ರೆ ಈಗ ಬ್ಯಾಂಕಿಗೆ ನಾನು ಅಪ್ಲಿಕೇಶನ್ ಕಳಿಸ್ಕೊಟ್ರು ಬ್ಯಾಂಕರ್ ಯಾವ ರೀತಿ ನೋಡ್ತಾರೆ ಸರ್ ಒಬ್ಬರನ್ನ? ಓಕೆ, ಇವರಿಗೆ ಸೀರಿಯಸ್ನೆಸ್ ಇಲ್ಲ, ಲಕ್ಷಾಂತರ ರೂಪಾಯಿ ಸಾಲ ಕೇಳ್ತಿದ್ದಾರೆ, 6 ತಿಂಗಳು ಸ್ಟೇಟ್ಮೆಂಟ್ ತಗಿಲ್ಲ ಅಂತೇಳಿ, ನಾನು ಪಾಸ್ಬುಕ್ ಜೆರಾಕ್ಸ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಈ ರೀತಿ ದಯವಿಟ್ಟು ಯಾರು ಮಾಡಕ್ ಹೋಗ್ಬಿಡಿ. ಬರ್ತೀರಾ ನೀವು ಪ್ರೊಫೆಷನಲ್ ಆಗಿರಿ. ಒಬ್ಬ ಅಪ್ಲಿಕೆಂಟ್ ಆಗಿ ನಾನು ಬ್ಯಾಂಕಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಪ್ರೊಫೆಷನಲ್ ಆಗಿರ್ತೀನಿ, ಅದೇ ರೀತಿ ಪ್ರೊಫೆಷನಲ್ ಆಗಿ ಕೇಳೋಣ ಬ್ಯಾಂಕರ್ನ, ಹೌದು ನಾನು ಈ ಉದ್ದಿಮೆ ಸ್ಟಾರ್ಟ್ ಮಾಡಕ್ ಹೊರಟಿದ್ದೀನಿ, ನನಗೆ ಇಷ್ಟಿನ ಇದು ಅವಶ್ಯಕತೆ ಇದೆ, ನೀವು ನನಗೆ ಇದನ್ನ ಮಾಡಿಕೊಡಿ, ಸಹಾಯ ಮಾಡಿಕೊಡಿ ಅಂತ ಕೇಳೋ ರೀತಿಯಲ್ಲಿ ನಾವು ಸಹ ಜೊತೆಯಲ್ಲಿ ಇರ್ತೀವಿ. ಹಾಗಾಗಿ ಎಲ್ಲಾ ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪ ಅಂತ ಹೇಳಿದ್ರೆ ನೀವು ಸಹ ಪ್ರೊಫೆಷನಲ್ ಆಗಿ ಬೇಕಾದಂತಹ ತಯಾರಿಗಳೊಂದಿಗೆ ನಮ್ಮನ್ನ ಸಂಪರ್ಕ ಮಾಡಿ ಅಂತೇಳಿ ಅವರಿಗೆ ವಿನಂತಿ ಮಾಡ್ಕೊಂತೀನಿ ಸರ್. ಈಗ ಯಾವುದೇ ಬ್ಯಾಂಕ್ನಲ್ಲಿ ನಮಗೆ ಸಾಲ ಸೌಲಭ್ಯ ಕೊಡಬೇಕು ಅಂತ ಹೇಳಿದ್ರೆ ಒಂದು ಯೋಜನಾ ವರದಿಯನ್ನ ಕೇಳ್ತಾರೆ. ನೀವೇನ್ ಮಾಡಬೇಕು ಅಂತಿದ್ದೀರಿ, ಎಷ್ಟಾಗುತ್ತೆ, ಎಲ್ಲಿ ಮಾಡ್ತೀರಾ ಅನ್ನೋಂಥದ್ದನ್ನ, ಈ ಯೋಜನಾ ವರದಿಯನ್ನ ಹೇಗೆ ತಯಾರು ಮಾಡ್ತಕ್ಕಂಥದ್ದು ಸರ್? ಬರೋ ಫಲಾನುಭವಿ ಯಾವ ಉತ್ಪನ್ನ ಮತ್ತೆ ಯಾವ ರೀತಿ ಎಷ್ಟು ವರ್ಷಗಳಲ್ಲಿ ಅವರ ಏನು ಸಾಲ ಮರುಪಾವತಿ ಮಾಡೋ ಯೋಜನೆಗಳಿದ್ದಾರೆ, ಅದಾದ ನಂತರ ಉತ್ಪನ್ನಗಳಿಂದ ಬರುವ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ಸ್ ಇದನ್ನೆಲ್ಲ ಇದು ಮಾಡಿಕೊಂಡು ನಮ್ಗೊಂದು ಸರ್ತಿ ಅವರ ತಲೆಯಲ್ಲಿರೋ ಪ್ರಾಡಕ್ಟ್ ಅನ್ನ ನಮಗೆ ಹೇಳಿದ್ರು ಅಂತ ಹೇಳಿದ್ರು ನಾವು ಅದನ್ನ ಏನು ಯೋಜನಾ ವರದಿಯನ್ನು ನಾವೇ ಸಹ ತಯಾರಿ ಮಾಡಿಕೊಡ್ತೀವಿ ಸರ್. ಮತ್ತೆ ಯೋಜನಾ ವರದಿ ತಯಾರಿ ಮಾಡುವಂತ ಸುಮಾರು ಜನರು ಇದ್ದಾರೆ, ನಾವು ಸಹ ಹೆಲ್ಪ್ ಮಾಡ್ತೀವಿ. ಈಗ ಕೆಲವೊಮ್ಮೆ ನಮ್ಗಾಗಲ್ಲ, ಈಗ ಒಂದು ಎರಡು ಪ್ರಾಡಕ್ಟ್ ನನಗೆ ಹೊಸ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅನ್ನೋ ಪ್ರಾಡಕ್ಟ್ಗೆ ಮಾಡ್ತಿರ್ತಕ್ಕಂಥವ್ರನ್ನ ಸಂಪರ್ಕನೂ ಸಹ ಮಾಡಿಕೊಡ್ತೀವಿ. ಯೋಜನಾ ವರದಿ ಬಗ್ಗೆ ಅಂತ ಸಮಸ್ಯೆ ಏನಿಲ್ಲ ಸರ್ ಇವತ್ತಿಗೆ. ಈಗ ಯೋಜನಾ ವರದಿ ಎಲ್ಲ ಕೊಟ್ಟು ಅವರ ಒಂದು ಪ್ರಾಜೆಕ್ಟ್ ಏನಿರುತ್ತೋ ಅದು ಅನುಮೋದನೆ ಆಯಿತು ಅಂತ ಹೇಳಿದ್ರೆ ಫಲಾನುಭವಿಗಳಿಗೆ ಏನೆಲ್ಲ ಸಿಗುತ್ತೆ ಸರ್ಕಾರದಿಂದ? ಸರ್, ಮೊದಲನೇದಾಗಿ ಈಗ PMFM ಯೋಜನೆ ಕೆಳಗೆ ಫಲಾನುಭವಿ ಅಪ್ಲೈ ಮಾಡಿದ್ರು, ಎಲ್ಲ ಆಯ್ತು. ಒಂದು ಸಾಲ ಸೌಲಭ್ಯ, ಸಾಲ ಸೌಲಭ್ಯ ಆದ್ಮೇಲೆ 50% ಸಹಾಯಧನ, ಅದಾದ ನಂತರ ಕಾಮನ್ ಮಾರ್ಕೆಟಿಂಗ್ ಅಂಡ್ ಬ್ರ್ಯಾಂಡಿಂಗ್ ಫೆಸಿಲಿಟಿ ಅಂತೇಳಿ ಈಗ ಕೆಲವು ಉತ್ಸವಗಳಿರ್ಬೋದು, ಮೇಳಗಳಿರ್ಬೋದು, ಮತ್ತೆ ಬೇರೆ ಬೇರೆ ಕಡೆ ಬೈಯರ್ ಸೆಲ್ಲರ್ಸ್ ಮೀಟ್ಗಳನ್ನು ಆರ್ಗನೈಸ್ ಮಾಡೋದು, ಈ ಒಂದು ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಫೆಸಿಲಿಟಿ. ಅದಾದ ನಂತರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಕರಿತೀವಲ್ಲ ಸರ್, ಉದಾಹರಣೆಗೆ ನಮ್ಮ CFTRI, ಫಾರ್ಮ್ ಯೂನಿವರ್ಸಿಟೀಸ್, ಮತ್ತೆ CPCRI ಕಾಸರಗೋಡು, ಈ ರೀತಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ಗಳಿಂದ ಯಾವುದೇ ಉತ್ಪನ್ನದ ಮೇಲೆ ಇನ್ನೊಂದಷ್ಟು ನಾನು ಸಂಕೀರ್ಣವಾಗಿ ಅಧ್ಯಯನ ಮಾಡ್ತೀನಿ ಇನ್ನವ್ರಿಗೂ ಸಹ ಅವರಿಗೆ ತರಬೇತಿ ಕೊಡಿಸೋದು ಇದನ್ನೆಲ್ಲನೂ ಸಹ ಈ ಯೋಜನೆ ಕೆಳಗಡೆ ಮಾಡಿಸ್ಕೊಡ್ತೀವಿ ಸರ್. ಮತ್ತೆ ಮಷಿನರೀಸ್ ಇಂಪಾರ್ಟೆಂಟ್ ಆಗುತ್ತೆ, ಯಾವುದೇ ಪ್ಲಾಂಟ್ ಓಪನ್ ಮಾಡ್ಲಿಕ್ಕೆ ಆ ಮಷಿನರೀಸ್ ಎಲ್ಲೆಲ್ಲಿ ಸಿಗುತ್ತೆ, ಯಾರನ್ನು ಸಂಪರ್ಕ ಮಾಡಿದ್ರೆ ಬೆಸ್ಟ್ ಮಷಿನರಿ ಸಿಗ್ತವೆ. ಈಗ ಉದಾಹರಣೆಗೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ನಾಲ್ಕೈದು ಕಂಪ್ನಿಗಳಿದ್ರೆ ನಾವು ಒಂದು 2-3 ಕೊಡ್ತೀವಿ, ನಿಮ್ಮ ಚಾಯ್ಸ್ ಅವ್ರದೇ ಇರುತ್ತೆ, ರೈತರೇ ಆಯ್ಕೆ ಮಾಡ್ಕೊಂಡು ಓಕೆ ಇವ್ರ ಹತ್ರ ಬೆಸ್ಟ್ ಸಿಕ್ಕರೆ ಎಲ್ಲಿ ಬೆಸ್ಟ್ ಸಿಗುತ್ತೆ ಅದನ್ನು ಸೋರ್ಸ್ ಮಾಡ್ಕೊಳ್ಳಿ ಅನ್ನೋ ಒಂದು ಆಪ್ಷನ್ಸ್ ಸಹ ಅವ್ರಿಗೆ ಕೊಡ್ತೀವಿ. ಈಗ ಸಹಾಯಧನಕ್ಕೆ ಕನಿಷ್ಠ ಇಷ್ಟು ಅಂತ ಹೇಳಿ ಅಥವಾ ಗರಿಷ್ಠ ಇಷ್ಟು ಅಂತ ಹೇಳಿ ನಿಗದಿ ಆಗಿದೆಯಾ? ಹೇಗೆ ಸೀಲಿಂಗ್ ಅಂತಿದೆ ಸರ್, ಅದು ಕೇಂದ್ರ ಸರ್ ಮೊದಲು 35% ಇದ್ದಾಗ 10 ಲಕ್ಷ ರೂಪಾಯಿ ಸೀಲಿಂಗ್ ಇತ್ತು. ನೀವು 35 ಲಕ್ಷದ ಪ್ರಾಜೆಕ್ಟ್ ತಗೊಂಡ್ರೆ 10 ಲಕ್ಷ ಇತ್ತು, 1 ಕೋಟಿ ತಗೊಂಡ್ರು 10 ಲಕ್ಷ ಇತ್ತು. ಇವತ್ತಿಗೆ ಏನಾಗಿದೆ ಅಂತ ಹೇಳಿದ್ರೆ ಪ್ಲಸ್ 10 ಲಕ್ಷ ಪ್ಲಸ್ 15%, 20 ಲಕ್ಷ ಹಾಕಿದ್ರೆ ಒಟ್ಟು 13 ಲಕ್ಷ ಆಗುತ್ತೆ ಸರ್. 13 ಲಕ್ಷದವರೆಗೂ ಸಹ ನಿಮ್ಗೆ ಸಹಾಯಧನ ಸಿಗುತ್ತೆ, 10+15% ಅಂತ ಹಾಕೋಬಹುದು ಸರ್. 10 ಲಕ್ಷ ಪ್ಲಸ್ 15% ನಿಮ್ಮ ಸಾಲದ ಮೊತ್ತಕ್ಕೆ ಇಷ್ಟು ಹಣ ಅಥವಾ ಸಹಾಯಧನ ಅನ್ನುವಂಥದ್ದು ದೊರಕುತ್ತೆ. ಅಂತಿಮವಾಗಿ ಈ ಒಂದು ಯೋಜನೆಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಒಂದು ಅತ್ಯುತ್ತಮ ಯೋಜನೆಯಾಗಿದೆ ಸರ್ ಇದು, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ನಿಮ್ಗೆ ತಿಳಿದಿರೋ ಹಾಗೆ ಆಹಾರ ಸಂಸ್ಕರಣೆಯಲ್ಲಿ ನಾವು ಭಾರತ ಸುಮಾರು ಹಿಂದೆ ಇದ್ವು. ನಮ್ಮಲ್ಲಿ ಏನು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ರು ಸಹ ಫುಡ್ ಪ್ರೊಸೆಸಿಂಗ್ ಅಂತ ಬಂತು ಅಂತ ಹೇಳಿದ್ರೆ ನಮ್ದು ನಾಮಿನಲ್ ಇತ್ತು ಸರ್, ನಮ್ದು ಬೇರೆ ದೇಶಗಳಿಗೆ ಹೋಲಿಕೆ ಮಾಡ್ಕೊಳ್ಳೋಕು ಆಗಲ್ಲ, ಹಿಂದೆ ಇದ್ವು. ಆದ್ರೆ ಸಂಸ್ಕರಿತವಾದ ಆಹಾರ ಪದಾರ್ಥಗಳ ಕನ್ಸಂಪ್ಷನ್ ನೋಡ್ತು ಅಂತ ಹೇಳಿದ್ರೆ ವಿಶ್ವದ ಏನು ದೊಡ್ಡ ದೊಡ್ಡ ರಾಷ್ಟ್ರಗಳು ಅಂತ ಏನ್ ಕರಿತೀವಿ ಅವ್ರ ಮಟ್ಟದಲ್ಲೇ ನಮ್ಮಲ್ಲೂ ಕನ್ಸಂಪ್ಷನ್ ಆಗ್ತಿದೆ ಸಂಸ್ಕರಿತ ಆಹಾರ ಪದಾರ್ಥಗಳು. ಆದ್ರೆ ಎಲ್ಲನೂ ಸಹ ನಾವು ಹೊರಗಿಂದ ತರೋದು ಅಥವಾ ಯಾವುದೋ ಒಂದು ಇದ್ರ ಕೆಳಗಡೆ ಏನ್ ನಡೀತಿದೆ ಅಂತ ಹೇಳಿ ಗೊತ್ತಾಗ್ತೀರಾ. ಆಹಾರ ಸಂಸ್ಕರಣೆಗೆ ವಿಪುಲವಾದ ಅವಕಾಶವಿದೆ, ಮಾರುಕಟ್ಟೆನೂ ಸಹ ತಯಾರಾಗಿದೆ ಸಂಸ್ಕರಿತ ಆಹಾರ ಪದಾರ್ಥಗಳನ್ನ ಸೇವಿಸಲಿಕ್ಕೆ ಮತ್ತೆ ಉಪಯೋಗಿಸ್ಲಿಕ್ಕೆ. ಅದಾದ ನಂತರ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ ಸರ್. ಈ ಎಲ್ಲಾ ಮಾನದಂಡಗಳನ್ನು ನೋಡ್ತು ಅಂತ ಹೇಳಿದ್ರೆ ಖಂಡಿತವಾಗೂ ಒಂದು ಅತ್ಯುತ್ತಮ ಯೋಜನೆಯಾಗಿದೆ ಸರ್ ಇದು. ಈ ಯೋಜನೆಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ಸರ್, ನನ್ನ ಮೊಬೈಲ್ ಸಂಖ್ಯೆ 9620584476. ಮತ್ತೊಮ್ಮೆ ಹೇಳ್ತೀನಿ,